ಅರ್ಹ ಫಲಾನುಭವಿಗಳು. ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ. ಗರಿಷ್ಠ ಯೋಜನಾ ವೆಚ್ಚ ₹10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ₹3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕೆವಿಕೆ ಮೊಬೈಲ್ ಆಪ್ ಹಾಗೂ ಇನ್ನಿತರ ಆಪ್ಗಳ ಬಗ್ಗೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿರುವ ಮಾಜಿದ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದೊಳಗ ತಜ್ಞರ ಜೊತೆಗೆ ಮಾತಾಡ್ತಾ ಕೃಷಿ ಒಳಗ ಇರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅನೇಕ ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಬೆಳವಣಿಗೆಗಳು ಕೃಷಿ ಕ್ಷೇತ್ರದೊಳಗ ಆಗಿದೆ. ವಿಶೇಷವಾಗಿ ಈ ಡಿಜಿಟಲ್ ಕ್ರಾಂತಿ ಕೃಷಿಯಲ್ಲಿ ಕೂಡ ಆಗ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಡಿಜಿಟಲ್ ಕ್ರಾಂತಿಯ ಮೂಲಕವಾಗಿ ಅನೇಕ ಕೆಲಸಗಳು ನಮಗ ಸರಳ ಆಗ್ಯಾವ. ರೈತರು ಇದನ್ನ ಕಲಿಯಬೇಕು ಅನ್ನುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಒಳಗ ಇವತ್ತು ಜಗತ್ತು ನಿರ್ಮಾಣ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮೊಬೈಲ್ ಇರಬಹುದು, ಕಂಪ್ಯೂಟರ್ ಇರಬಹುದು, ಇಂಟರ್ನೆಟ್ ಇರಬಹುದು, ಆ್ಯಪ್ಗಳಿರಬಹುದು, ಇವುಗಳಿಂದ ನಮ್ಮ ರೈತರು ಗರಿಷ್ಠ ಪ್ರಮಾಣದ ಅನುಕೂಲವನ್ನು ಪಡೆಯುವುದಕ್ಕ ಸಾಧ್ಯ ಆಗುವಂತಹ ಒಂದು ಸನ್ನಿವೇಶ ಇದೆ. ಅದಕ್ಕಾಗಿ ಈ ಒಂದು ಡಿಜಿಟಲ್ ಕ್ರಾಂತಿಯ ಉಪಯೋಗವನ್ನು ನಮ್ಮ ರೈತರು ಮಾಡಿಕೊಳ್ಬೇಕಾದ್ರೆ ಡಿಜಿಟಲ್ ಅಂದ್ರೆ ಕಂಪ್ಯೂಟರ್, ಇಂಟರ್ನೆಟ್ ಇವುಗಳ ಸಾಕ್ಷರರಾಗಬೇಕಾಗ್ತದೆ. ಈ ನಿಟ್ಟಿನೊಳಗೆ ನಾವು ಇವತ್ತು ಮೊಬೈಲ್ ಆ್ಯಪ್ಗಳ ಬಗ್ಗೆ ಕೆಲವೊಂದಿಷ್ಟು ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋಣ. ರೈತರಿಗೆ ಅನುಕೂಲವಾಗುವಂತಹ ಈ ಆ್ಯಪ್ಗಳು ಬಹಳಷ್ಟು ಸೌಲಭ್ಯಗಳನ್ನು ನಮಗೆ ನೀಡ್ತಾವ. ಇವುಗಳನ್ನು ತಿಳ್ಕೊಂಡು ನಮಗೆ ಸೂಕ್ತ ಆದಂಥವುಗಳನ್ನು ಬಳಸೋದ್ರ ಕಡೆ ನಾವು ಇವತ್ತು ಬಹಳಷ್ಟು ಗಮನ ಕೊಡಬೇಕಾಗಿದೆ. ಒಂದು ವೇಳೆ ಹಂಗೆ ನಾವು ಮಾಡಿದೀವಿ ಅಂತಂದರೆ ಕಾಲದ ಜೊತೆಗೆ ನಾವು ಹೆಜ್ಜೆ ಹಾಕಿದಂಗೆ ಆಗ್ತದೆ, ಅದರ ಜೊತೆಗೆ ನಮ್ಮ ಅಭಿವೃದ್ಧಿಯನ್ನು ನಾವು ಸಾಧಿಸಿದಂಗೆ ಆಗ್ತದೆ. ಅದಕ್ಕಾಗಿ ಇವತ್ತು ಮೊಬೈಲ್ ಆ್ಯಪ್ಗಳು, ವಿಶೇಷವಾಗಿ ನಮ್ಮ ರೈತರು ಏನು ತಾವು ಬೆಳೆದಂತಹ ಉತ್ಪನ್ನಗಳಿರ್ತಾವ ಮಾರಾಟ ಮಾಡೋದಕ್ಕೆ ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ಎಲ್ಲಿ ಮಾರಾಟ ಮಾಡೋದು, ಹೆಂಗೆ ಮಾರಾಟ ಮಾಡೋದು, ಇದಕ್ಕೆ ರೇಟ್ ಬರ್ತದೋ ಇಲ್ಲೋ, ಇವೆಲ್ಲ ವಿಚಾರಗಳು ಅವರಲ್ಲಿ ಇರ್ತಾವ. ಅದಕ್ಕೆ ಮಾರಾಟಕ್ಕೆ ಅನುಕೂಲ ಆಗುವಂಥದ್ದು ಮತ್ತು ಸಾಗಾಟಕ್ಕೆ ಅನುಕೂಲ ಆಗುವಂಥದ್ದು ಒಂದು ಆ್ಯಪ್ ಬಂದಿದೆ, ಕಿಸಾನ್ ರಥ್ ಅನ್ನುವಂತಹ ಆ್ಯಪ್. ಅದು ತಮಗೆ ಬಹಳಷ್ಟು ಒಳ್ಳೆಯ ಸೌಲಭ್ಯಗಳನ್ನು ನೀಡ್ತಾ ಇದೆ. ಇದರ ಜೊತೆಗೆ ಕೆವಿಕೆ ಮೊಬೈಲ್ ಆ್ಯಪ್ ಅನ್ನುವಂಥದ್ದನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಅಭಿವೃದ್ಧಿ ಮಾಡಿರುವಂಥದ್ದು. ಅದು ಕೂಡ ನಿಮಗೆ ತಂತ್ರಜ್ಞಾನವನ್ನು ಪಡೆಯುವುದಕ್ಕೆ, ವಿಜ್ಞಾನಿಗಳ ಜೊತೆ ಸಂವಹನ ಮಾಡುವುದಕ್ಕೆ, ನಿಮ್ಮ ಕೃಷಿ ಒಳಗಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ, ಹಿಂಗೆ ಸಾಕಷ್ಟು ಬಗೆಯ ಅನುಭವಗಳನ್ನು ತಮಗೆ ಈ ಕೆವಿಕೆ ಮೊಬೈಲ್ ಆ್ಯಪ್ ನೀಡ್ತಾ ಇದೆ. ಈ ಮೊಬೈಲ್ ಆ್ಯಪ್ಗಳ ಬಗ್ಗೆ ನಾವು ಇವತ್ತಿನ ದಿವಸ ಕೂಲಂಕಷವಾಗಿ ತಿಳ್ಕೊಳ್ಳೋಣ. ಅದರ ಜೊತೆಗೆ ಕೃಷಿ ಒಳಗೆ ಉಪಯುಕ್ತ ಇರುವಂತಹ ಇನ್ನೂ ಕೆಲವು ಆ್ಯಪ್ಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಈ ವಿಷಯವಾಗಿ ನಮ್ಮ ಜೊತೆಗೆ ಇವತ್ತು ಮಾತಾಡ್ತಾ ಇದ್ದಾರೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ತಾಂತ್ರಿಕ ಅಧಿಕಾರಿಯಾಗಿರುವಂತಹ ಮಾಜಿದ್ ಅವರು. ನಮಸ್ಕಾರ ಮಾಜಿದ್ ಅವರೇ. ನಮಸ್ಕಾರ ಸರ್. ಮೊದಲೇ ಕಿಸಾನ್ ರಥ್ ಆ್ಯಪ್ ಬಗ್ಗೆ ಹೇಳ್ತೇನೆ. ಕಿಸಾನ್ ರಥ ಆ್ಯಪ್ನ ಮುಖ್ಯ ಉದ್ದೇಶ ಏನಂದ್ರೆ ರೈತರು ಬೆಳೆದ ಕೃಷಿ ಉತ್ಪನ್ನಗಳನ್ನು ಅವರ ಹೊಲದಿಂದ ಮಾರುಕಟ್ಟೆಗೆ ಅಥವಾ ಒಂದು ಮಾರುಕಟ್ಟೆಯಿಂದ ಇನ್ನೊಂದು ಮಾರುಕಟ್ಟೆಗೆ ಸಾಗಾಣಿಕೆ ಮಾಡಲು ಬಾಡಿಗೆ ಆಧಾರದ ಮೇಲೆ ಸರಕು ವಾಹನಗಳನ್ನು ಒದಗಿಸುವ ಜೊತೆ ರೈತರ ನೇರ ಸಂಪರ್ಕ ಕಲ್ಪಿಸಲು ಪ್ರಮುಖ ಉದ್ದೇಶ. ಎರಡನೇದಾಗಿ ರೈತರೇ ನೇರವಾಗಿ ತಮ್ಮ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲು ತಮ್ಮ ಉತ್ಪನ್ನಗಳ ವಿವರಗಳನ್ನು ನಮೂದಿಸಿ ಆ್ಯಪ್ನಲ್ಲಿ ಪೋಸ್ಟ್ ಮಾಡಿದರೆ ಆಸಕ್ತ ಖರೀದಿದಾರರು ಅವರ ರಿಕ್ವೆಸ್ಟ್ ಅನ್ನು ಅಕ್ಸೆಪ್ಟ್ ಮಾಡಿ ಅವರ ಜೊತೆ ಸಂಪರ್ಕ ದೂರವಾಣಿ ಮುಖಾಂತರ ಮಾಡಿ ದಲ್ಲಾಳಿಗಳ ಸಹಾಯವಿಲ್ಲದೆ ರೈತರೇ ನೇರವಾಗಿ ವರ್ತಕರಿಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು. ಹಾಗೆ ಹಣ್ಣು ಮತ್ತು ತರಕಾರಿಗಳನ್ನು ರೈತರು ಸಹ ವರ್ತಕರಿಂದ ಖರೀದಿಸಲು ಕೂಡ ಇದರಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಪ್ರಥಮವಾಗಿ ಈ ಆ್ಯಪ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ ಹೇಳ್ತೀನಿ. ಆಂಡ್ರಾಯ್ಡ್ ಮೊಬೈಲ್ಗಳಿದ್ರೆ ತಮ್ಮ ಹತ್ರ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಬೇಕು. ಅಲ್ಲಿ ಹೋಗಿ ಕಿಸಾನ್ ರಥ KISANRATH ಅಂತ ಟೈಪ್ ಮಾಡಿದರೆ ಆ ಒಂದು ಕಿಸಾನ್ ರಥ ಆ್ಯಪ್ ಅನ್ನು ತಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಬೇಕು. ನಂತರ ಅದರಲ್ಲಿ ಭಾಷೆಗಳ ಆಯ್ಕೆಗೆ ಒಂದು ಅವಕಾಶ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಇತ್ಯಾದಿ ಭಾಷೆಗಳಿದೆ. ತಮಗೆ ಕನ್ನಡ ಆದರೆ ಕನ್ನಡ, ಇಂಗ್ಲಿಷ್ ಆದರೆ ರೇಡಿಯೋ ಬಟನ್ ಅಂತ ಒಂದು ಗುಂಡು ಬಟನ್ ಇರ್ತದೆ, ಅದ್ಮೇಲೆ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೆಳಗಡೆ ಕ್ಲಿಕ್ ಮಾಡಬೇಕು. ಇಷ್ಟು ಮಾಡಿದ ನಂತರ ರಿಜಿಸ್ಟರ್ ಅಂತ ಬರ್ತದೆ. ಇದರಲ್ಲಿ ನಾಲ್ಕು ತರ ಬಳಕೆದಾರರು ರಿಜಿಸ್ಟರ್ ಮಾಡಬಹುದು. ಒಂದನೇದು ರೈತರು, ಎರಡನೇದು ರೈತ ಉತ್ಪಾದಕ ಕಂಪನಿ, ಮೂರನೇದಾಗಿ ವರ್ತಕರು, ಹಾಗೂ ಈ ಸೇವಾ ಪೂರೈಕೆದಾರರು ಕೂಡ ಇದರಲ್ಲಿ ನೋಂದಣಿ ಮಾಡಿಕೊಳ್ಬಹುದು. ಪ್ರಥಮವಾಗಿ ನಾನು ರೈತರ ಬಗ್ಗೆ ಹೇಳ್ತೇನೆ, ರೈತರು ಯಾವ ರೀತಿ ನೋಂದಣಿ ಮಾಡ್ಕೊಳ್ಬೇಕಂತೇಳಿ. ಅದನ್ನ ರಿಜಿಸ್ಟ್ರೇಷನ್ ಆಸ್ ಫಾರ್ಮರ್ ಅಂತ ಬರ್ತದೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಒಂದು PM ಕಿಸಾನ್ ಯೋಜನೆಯಲ್ಲಿ ನೀವು ಈಗಾಗಲೇ ಫಲಾನುಭವಿ ಇದ್ದರೆ ಎಸ್ ಅಂತ ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲದಿದ್ರೆ ನೋ ಅಂತ ಮಾಡಿ. ಎಸ್ ಇದ್ರೆ ನೀವು ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ವಿವರಗಳನ್ನು ನಮೂದಿಸಬೇಕು. ನಂತರ ತಮ್ಮ ಮೊಬೈಲ್ ನಂಬರ್ ಅನ್ನು ಅಲ್ಲಿ ಟೈಪ್ ಮಾಡಿ ಕ್ಲಿಕ್ ಆನ್ OTP ಅನ್ಬೇಕು. ಕೆಳಗಡೆ ಜನರೇಟ್ OTP ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ತಮ್ಮ ನೋಂದಾಯಿತ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ, ಅದನ್ನು SMS ಮುಖಾಂತರ ಬರ್ತದೆ. ಅದನ್ನು ನೀವು ಅಲ್ಲಿ OTPಯನ್ನು ಅಲ್ಲಿ ಎಂಟರ್ ಮಾಡಬೇಕು. ನಂತರ OTP ಎಂಟರ್ ಮಾಡಿದ್ಮೇಲೆ ಅಲ್ಲಿ ರೂರಲ್ ಮತ್ತು ಅರ್ಬನ್ ಕ್ಯಾಟಗರಿ ಅಂತಿದ್ದಾವೆ ಎರಡು. ನೀವು ಗ್ರಾಮೀಣ ಭಾಗದ ರೂರಲ್ ತಗೊಳ್ಬೇಕು, ಅರ್ಬನ್ ಅಂದರೆ ಈಗ ಪಟ್ಟಣದಲ್ಲಿ ವಾಸ್ತವ್ಯ ಮಾಡ್ತಿದ್ರೆ ಅರ್ಬನ್ ಅಂತ ಸೆಲೆಕ್ಟ್ ಮಾಡಬೇಕು. ಆ ಅರ್ಬನ್ ರೂರಲ್ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ರಾಜ್ಯ, ಜಿಲ್ಲೆ, ತಾಲೂಕು ಮತ್ತು ಹಳ್ಳಿ ಹೆಸರು ಅಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ಇರ್ತದೆ, ಆ ಲಿಸ್ಟಿಂದ ನೀವು ಸೆಲೆಕ್ಟ್ ಮಾಡಬೇಕು. ಟೈಪ್ ಇನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಂತ ಅರ್ಬನ್ ಪಟ್ಟಣದ ವಾಸಿಯಾಗಿದ್ದರೆ ಸೇಮ್ ರಾಜ್ಯ, ಜಿಲ್ಲೆ ಮತ್ತು ಅಲ್ಲಿ ಹಳ್ಳಿ ಬದಲಿ ಟೌನ್ ಪಟ್ಟಣದ ಹೆಸರು ಬರ್ತದೆ. ಈ ಮಾಹಿತಿ ತುಂಬಿದ ಮೇಲೆ ರಿಜಿಸ್ಟರ್ ಅಂತ ಬಟನ್ ಇರುತ್ತೆ ಕೆಳಗಡೆ, ಆ ರಿಜಿಸ್ಟರ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಬೇಕು. ಈಗ ಮಾಡಿದ ತಕ್ಷಣ ತಮ್ಮ ಈಗ ನೋಂದಣಿ ಮಾಡಿರ್ತಕ್ಕಂಥ ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ, ಅದಕ್ಕೆ ಒಂದು ಪಾಸ್ವರ್ಡ್ ಹೋಗ್ತದೆ, ಡಿಫಾಲ್ಟ್ ಪಾಸ್ವರ್ಡ್ SMS ಮುಖಾಂತರ ಹೋಗ್ತದೆ. ಅದು ಹೋದ ತಕ್ಷಣ ನೀವು ಈಗ ಮತ್ತೆ ಫ್ರೆಶ್ ಲಾಗಿನ್ ಆಗಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರೇ ಯೂಸರ್ ನೇಮ್ ಆಗಿರ್ತದೆ. ನೀವು ಎರಡು ರೀತಿ ಮತ್ತೆ ಇಲ್ಲಿ ಲಾಗಿನ್ ಆಗಬಹುದು. ಒಂದು, ಈ ಪಾಸ್ವರ್ಡ್ ಅನ್ನು ಸೇವ್ ಮಾಡಿ ಬರೆದು ಇಟ್ಕೊಳ್ಬೇಕು, ನೆಕ್ಸ್ಟ್ ಟೈಮ್ ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳುವ ಅವಕಾಶ ಕೂಡ ಇದೆ. ಅಥವಾ ನೀವು ಪಾಸ್ವರ್ಡ್ ನೆನಪಿಡಂಗಿಲ್ಲ ಅಂದ್ರೆ ಪ್ರತಿ ಸಲ OTP ಜನರೇಟ್ ಮಾಡಿ ಕೂಡ ಮೊಬೈಲ್ ಆಪ್ಗೆ ಲಾಗಿನ್ ಆಗಬಹುದು. ಲಾಗಿನ್ ಆದ ತಕ್ಷಣ ಒಂದು ಡ್ಯಾಶ್ಬೋರ್ಡ್ ಅಂತಿದೆ, ಅದರಲ್ಲಿ 9 ಐಕಾನ್ಗಳು ಬರ್ತವೆ. ಸಂಕ್ಷಿಪ್ತ ಐಕಾನ್ಗಳು ಹೇಳ್ತೀನಿ ಯಾವ್ಯಾವ. ಇದರಲ್ಲಿ ಪೋಸ್ಟ್ ಲೋಡ್ ಅಂತಿದೆ, ಲೋಡ್ ರಿಕ್ವೆಸ್ಟ್ ಲಿಸ್ಟ್ ಅಂತಿದೆ, ಪಾರ್ಷಲ್ ಲೋಡ್ ನಿಯರ್ ಬೈ ಮೂರನೇದಾಗಿ, ನಾಲ್ಕನೇದು ಸರ್ವಿಸ್ ಪ್ರೊವೈಡರ್ ನಿಯರ್ ಬೈ, ಪೋಸ್ಟ್ ಎ ಸೆಲ್ ಆಫರ್, ಸೆಲ್ ಆಫರ್ ಲಿಸ್ಟ್, ಬೈ ರಿಕ್ವೆಸ್ಟ್ ರಿಸೀವ್ಡ್, ಫೀಡ್ಬ್ಯಾಕ್ ಅಂಡ್ ರೇಟಿಂಗ್, ಮತ್ತು ಕೊನೆಯದಾಗಿ ಪ್ರೊಫೈಲ್ ಅಂತಿದೆ. ಈ ಒಂದೊಂದಾಗಿ ಅದ್ರ ಬಗ್ಗೆ ಹೇಳ್ತಾ ಬರ್ತೀನಿ. ನೀವು ಲಾಗಿನ್ ಆದ್ಮೇಲೆ ಪೋಸ್ಟ್ ಎ ಲೋಡ್, ನೀವು ಹೊಲದಲ್ಲಿ ಬೆಳೆತಕ್ಕಂಥ ಕೃಷಿ ಉತ್ಪನ್ನವನ್ನು ನೀವು ಮಾರುಕಟ್ಟೆ ಸಾಗಿಸಬೇಕಾದ್ರೆ ಅಲ್ಲಿ ನಾನು ಈಗ ಆಪ್ಷನ್ಸ್ ಹೇಳ್ತಾ ಬರ್ತೀನಿ. ಅದು ಫಸ್ಟ್ ನೀವು ಪೋಸ್ಟ್ ಎಲ್ಲೋಡ್ ಅಂತ ಕ್ಲಿಕ್ ಆದ ತಕ್ಷಣ ಟ್ರಾನ್ಸ್ಪೋರ್ಟೇಷನ್ ಅಂತ ಒಂದು ಮೆನು ಬರ್ತದೆ. ಅಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಇದು ಮಾಡ್ಬೇಕಂತೀರ, ನಿಮ್ಮ ಸಾಗಾಟ ಫಾರ್ಮ್, ನಿಮ್ಮ ಹೊಲದಿಂದ ಮಂಡಿಗೆ, ಅಥವಾ ಒಂದು APMC ಯಾರ್ಡಿಂಗ್ ಮಾಡ್ತೀರಾ, ಅಥವಾ ಒಂದು APMC ಯಾರ್ಡಿಂದ ಮತ್ತೊಂದು APMC ಯಾರ್ಡಿಂಗ್ ಮಾಡ್ತೀರಾ, ಎಲ್ಲಿಂದ ಎಲ್ಲಿಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮಾಡಿದ ತಕ್ಷಣ ನಿಮಗೆ ಅದು ನೆಕ್ಸ್ಟ್ ನಿಮಗೆ ಎಲ್ಲಿ ಕಳಿಸ್ತಾ ಇದ್ರೆ ಆ ರಾಜ್ಯದ ಇದು ಕೇಳ್ತದೆ, ಸ್ಟೇಟ್ ಅಂತ ಡ್ರಾಪ್ ಡೌನ್ ಲಿಸ್ಟಿಂದ. ಉದಾಹರಣೆ ಕರ್ನಾಟಕದ ಕರ್ನಾಟಕ ತಗೊಳ್ಳಿ, ಜಿಲ್ಲೆ, ಬ್ಲಾಕ್, ತಾಲೂಕು, ವಿಲೇಜು, ಮತ್ತು ನಿಮ್ಮ ವಿಳಾಸವನ್ನು ಎಲ್ಲಿ ಕಳಿಸ್ತಾ ಇದ್ರೆ, ಎಲ್ಲಿಂದ ವಿಳಾಸ, ಸಾರಿ ನಿಮ್ಮ ವಿಳಾಸ, ಆಮೇಲೆ ಪಿನ್ ಕೋಡು, ನಂತರ ಡೆಸ್ಟಿನೇಷನ್ ಸ್ಟೇಟ್ ಅಂತಿರುತ್ತೆ, ಯಾವ ರಾಜ್ಯಕ್ಕೆ ನೀವು ನಿಮ್ಮ ಉತ್ಪನ್ನ ಕಳಿಸ್ತಾ ಇದ್ರಿ, ಇದೇ ರಾಜ್ಯ ಇದ್ರೆ ಇದೇ ರಾಜ್ಯದಲ್ಲಿ, ಯಾವ ಜಿಲ್ಲೆ ಕಳಿಸ್ತಾ ಇದ್ರಿ, ಜಿಲ್ಲೆ, ತಾಲೂಕು, ಗ್ರಾಮ. ನಂತರ ಕಮೋಡಿಟಿ ಗ್ರೂಪ್ ಅಂತ ಇದೆ, ಅಂದ್ರೆ ನಿಮ್ಮ ಉತ್ಪನ್ನವನ್ನು ಅವರು ಕೆಲವು ವಿಭಾಗ ಮಾಡಿದ್ದಾರೆ, ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಹಣ್ಣು, ತರಕಾರಿಗಳು, ಅದು ಯಾವ ಕೆಟಗರಿಗೆ ಬರ್ತದೆ ನಿಮ್ಮ ಉತ್ಪನ್ನ, ಅದನ್ನ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಆ ಲಿಸ್ಟ್ ಇಂದ ನೀವು ಸೆಲೆಕ್ಟ್ ಮಾಡಬೇಕು. ಕಮೋಡಿಟಿ ನೇಮ್ ಅಂತ ಬಂದೆ, ಉದಾಹರಣೆ ತೊಗರಿ ಇದ್ರೆ ತುರ್ ಅಂತ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತೆ ಎಷ್ಟು ಕ್ವಾಂಟಿಟಿನ ಎಷ್ಟು ನೀವು ಬೆಳೆನ ಕ್ವಾಂಟಿಟಿ ವೇಟ್, ಅದರ ತೂಕ ಎಷ್ಟಿರ್ತದಲ್ಲ, ಕ್ವಿಂಟಲ್ ಅಲ್ಲ ಅಥವಾ ಪ್ರಮಾಣ, ಕ್ವಿಂಟಲ್ ಅಲ್ಲ ಅಥವಾ ಮೆಟ್ರಿಕ್ ಟನ್ ಅಲ್ಲಿ ಕೆಜಿಗಳಲ್ಲಿ ಆದರೂ ನಮೂದಿಸಬೇಕು. ಮತ್ತೆ ಯಾವ ದಿನಾಂಕದಿಂದ, ಟ್ರಾನ್ಸ್ಪೋರ್ಟೇಷನ್ ಫ್ರಾಮ್ ಡೇಟ್, ಯಾವ ದಿನಾಂಕದಿಂದ ಟ್ರಾನ್ಸ್ಪೋರ್ಟೇಷನ್ ಟು ಡೇಟ್, ಯಾವ ದಿನಾಂಕದವರೆಗೆ ನೀವು ನಿಮ್ಮ ಉತ್ಪನ್ನಗಳನ್ನು ಇದು ಲೋಡ್ ಕಳಿಸಬೇಕು ಎಂಬುದರ ಬಗ್ಗೆ ನೀವು ಆ ದಿನಾಂಕಗಳನ್ನು ನಮೂದಿಸಬೇಕಲ್ಲಿ. ನಂತರ ವೆಹಿಕಲ್ ಟೈಪ್ ಅಂತಿದೆ, ಅಂದ್ರೆ ವಾಹನದ ವಿಧ, ಅದರ ಪಾರ್ಸಲ್ ವಾಹನನ ಅಥವಾ AC ವಾಹನ ಬೇಕಂದ್ರೆ, ಕೆಲವೊಂದು ಈಗ ಹಣ್ಣಿನ ಬೆಳೆಗಳಿಗೆ AC ವಾಹನ ಕೂಡ ಇರ್ತದೆ, ರೆಫ್ರಿಜರೇಟರ್ AC ಕಂಟೈನರ್ ಅಂತ. ಟ್ರ್ಯಾಕ್ಟರ್ ಟ್ರಾಲಿನ ಅಥವಾ ಟ್ರಕ್ಕ, ಯಾವ ತರಹದ ವಾಹನ ಬೇಕೆಂಬುದನ್ನು ಅಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೇಕು. ನಂತರ ಎಷ್ಟು ವೆಹಿಕಲ್, ನಿಮ್ಮ ಸಾಮಗ್ರಿ ಉತ್ಪನ್ನಗಳು ಬಹಳಷ್ಟು ಇದ್ರೆ ಒಂದು ವೆಹಿಕಲ್ ಸಾಕ ಅಥವಾ ಎರಡು ಬೇಕು, ಎಷ್ಟು ಬೇಕು, ನಂಬರ್ ಆಫ್ ವೆಹಿಕಲ್ ಅಂತಿದೆ, ಒಂದು ಅಥವಾ ಎರಡು ಅಥವಾ ತಮ್ಗೆ ಎಷ್ಟು ಬೇಕಷ್ಟು ವೆಹಿಕಲ್ ಅನ್ನು ಅಲ್ಲಿ ನೀವು ಮೆನ್ಷನ್ ಮಾಡಬಹುದು. ಆಮೇಲೆ ಕಾಂಟ್ಯಾಕ್ಟ್ ಪರ್ಸನ್ ನೇಮ್, ನಿಮ್ಮ ಹೆಸರು, ದೂರವಾಣಿ ಸಂಖ್ಯೆ, ಇಷ್ಟೆಲ್ಲ ಮಾಹಿತಿ ತುಂಬಿದ ಮೇಲೆ ಸೆಂಡ್ ಎನ್ಕ್ವೈರಿ ಅಂತ ಒಂದು ಬಟನ್ ಇದೆ, ಆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ಅದು ಎನ್ಕ್ವೈರಿ ಪೋಸ್ಟ್ ಆಗಿಬಿಡ್ತದೆ ಮೊಬೈಲ್ ಆ್ಯಪಲ್ಲಿ, ಇವು ಇಂಥವರಿಗೆ ಇಂಥ ಉತ್ಪನ್ನಗಳಿಗೆ ಇಂಥ ಟ್ರಕ್ ಬೇಕಾಗಿದೆ ಅಂತ ಅಲ್ಲಿ ಪೋಸ್ಟ್ ಆಗ್ತದೆ. ಅದು ಪೋಸ್ಟ್ ಆದಮೇಲೆ ನೀವು ಅದನ್ನು ನೋಡಬೇಕಂದ್ರೆ ಲೋಡ್ ರಿಕ್ವೆಸ್ಟ್ ಲಿಸ್ಟ್ ಅಂತ ಎರಡನೇ ಒಂದು ಡ್ಯಾಶ್ಬೋರ್ಡ್ ಅಲ್ಲಿ ಒಂದು ಐಕಾನ್ ಇದೆ, ಲೋಡ್ ರಿಕ್ವೆಸ್ಟ್ ಲಿಸ್ಟ್ಗೆ ಹೋಗಬೇಕು. ಅಲ್ಲಿ ಹೋದ ತಕ್ಷಣ ಅದು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಯಾರಾದರೂ ನಿಮ್ಮ ರಿಕ್ವೆಸ್ಟ್ಗೆ ನೀವು ಪೆಂಡಿಂಗ್, ನಿಮ್ದು ಅಕ್ಸೆಪ್ಟೆಡ್, ಪೆಂಡಿಂಗು, ಕ್ಲೋಸ್ಡ್, ಕ್ಯಾನ್ಸಲ್, ನಾಲ್ಕು ಆಪ್ಷನ್ ಇರ್ತವೆ. ನಿಮ್ದು ಯಾರಾದರೂ ನಿಮ್ಮ ರಿಕ್ವೆಸ್ಟ್ ಅನ್ನು ನೋಡಿ, ಯಾರಾದರೂ ವಾಹನ ಸರಕು ಸಾಗಾಟದಾರರು ಮಾಲೀಕರು ನೋಡಿದ್ರೆ, ಅವ್ರು ರೆಸ್ಪಾನ್ಸ್ ಮಾಡಿದ್ರೆ ಅಲ್ಲಿ ಬರ್ತದೆ. ಅವ್ರು ರೆಸ್ಪಾನ್ಸ್ ಮಾಡಿದ್ರೆ ಅವ್ರ ರೆಸ್ಪಾನ್ಸ್ ಅಲ್ಲಿ ನೀವು ನೋಡಬಹುದು, ವ್ಯೂ ರೆಸ್ಪಾನ್ಸ್ ಅಂತ ಕ್ಲಿಕ್ ಮಾಡಿ, ಅಥವಾ ನೀವು ಇದು ಬೇಡ, ನಿಮಗೆ ಬೇಡಾಗಿದ್ರೆ ಕ್ಯಾನ್ಸಲ್ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ನಂತರ ಅಲ್ಲಿ ಅವರು ರೆಸ್ಪಾನ್ಸ್ ಮಾಡಿದ್ಮೇಲೆ ಅವ್ರದ್ದು ವರ್ತಕರದ್ದು ಯಾರು ಟ್ರಾನ್ಸ್ಪೋರ್ಟ್ ಮಾಲೀಕರು ಇರ್ತಾರೆ, ಅವ್ರ ಮೊಬೈಲ್ ನಂಬರು ಮತ್ತು ಅವರು ಪ್ರತಿ ಕಿಲೋಮೀಟರ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ವಿವರಗಳು ಬಂದಿರ್ತವೆ. ಆ ಮೊಬೈಲ್ ನಂಬರ್ಗೆ ನೀವು ಸಂಪರ್ಕ ಮಾಡಿ ನೀವು ರೇಟ್ ಮಾತಾಡಿ ನೀವು ನಿಮ್ಮ ಸಾಮಗ್ರಿಗಳನ್ನು, ನಿಮ್ಮ ಉತ್ಪನ್ನಗಳನ್ನು ಕಳಿಸಬಹುದು. ಆ ನಂತರ ನೀವು ಅದು ಸರ್ವಿಸ್ ಅವೈಲಡ್ ಅಂತ ಆಪ್ಷನ್ ಇದೆ. ಅಂದ್ರೆ ಒಂದ್ಸಲ ಅದು ಒಂದು ಟ್ರಾನ್ಸಾಕ್ಷನ್ ಆದ್ಮೇಲೆ ನಿಮ್ಮ ಜೊತೆ ಅವ್ರ ಜೊತೆ ಮಾತನಾಡಿ ವ್ಯವಹಾರ ಪೂರ್ಣ ಮುಗಿದ ಮೇಲೆ ಸರ್ವಿಸ್ ಅವೈಲ್ಡ್ ಅಂತ ಕ್ಲಿಕ್ ಮಾಡಬೇಕು. ಅಂದ್ರೆ ಅಲ್ಲಿಗೆ ನಿಮ್ದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗ್ತದೆ. ಸಪೋಸ್ ಒಂದೊಂದ್ಸಲ ನೀವು ರಿಕ್ವೆಸ್ಟ್ ಪೋಸ್ಟ್ ಮಾಡಿರ್ತೀರಿ, ನಿಮ್ಗೆ ಬೇಡಾಗಿದ್ದರೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಕೂಡ ಇಲ್ಲಿ ಅವಕಾಶ ಇದೆ. ಇಲ್ಲಿ ಹಣಕಾಸಿನ ವ್ಯವಹಾರ ಯಾವುದೋ ಆನ್ಲೈನ್ ಇರೋದಿಲ್ಲ, ನೀವು ಜಸ್ಟ್ ಸಂಪರ್ಕವನ್ನು ನಿಮಗೆ ವರ್ತಕರ ಜೊತೆ, ಟ್ರಾನ್ಸ್ಪೋರ್ಟ್ ಮಾಲೀಕರ ಜೊತೆ ಇದು ಆ್ಯಪ್ ಮಾಡಿಕೊಡ್ತದೆ. ನೀವು ನಂತರ ಫೋನಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಹಣಕಾಸಿನ ವ್ಯವಹಾರ ಮಾಡ್ಕೊಳ್ಬಹುದು. ನಂತರ ಇನ್ನೊಂದು ಡ್ಯಾಶ್ಬೋರ್ಡ್ಲಿ ಪಾರ್ಷಿಯಲ್ ಲೋಡ್ ನಿಯರ್ ಬೈ ಅಂತ ಇದೆ. ಅಂದ್ರೆ ಕೆಲವೊಂದು ಸಣ್ಣ ರೈತರು ಅವರು ಸ್ವಲ್ಪ ಉತ್ಪನ್ನಗಳು ಬೆಳೆದಿರ್ತಾರೆ, ಅವರಿಗೆ ದೊಡ್ಡ ಟ್ರಕ್ ಅನ್ನು ಹೈಯರ್ ಮಾಡಲಿಕ್ಕೆ ಆಗ್ತಿರಂಗಿಲ್ಲ. ಅಲ್ಲಿ ನಿಮ್ಮದೇ ಜಿಲ್ಲೆಯಿಂದ ಇನ್ನೊಂದು ಯಾರ ಸಾಮಗ್ರಿಗಳನ್ನು ಕೊಂಡುಕೊಂಡು ಹೋಗ್ತಾ ಇದ್ರೆ, ಸೇಮ್ ಇದ್ರೆ ಅಲ್ಲಿಂದು ಪಾರ್ಷಿಯಲ್ ಲೋಡ್ ನಿಯರ್ ಬೈ ಅಂತ ಇದೆ. ನೀವು ರಿಜಿಸ್ಟರ್ ಮಾಡಿರ್ತಿರಲ್ಲ, ನಿಮ್ಮ ಜಿಲ್ಲೆ, ನಿಮ್ಮ ಗ್ರಾಮ, ಅಲ್ಲಿ ಯಾವ್ದಾದ್ರೆ ಅಲ್ಲಿ ಲಿಸ್ಟ್ ಅಲ್ಲಿ ತೋರಿಸ್ತದೆ ಅಂತದನ್ನ ಸರಿ ಅಲ್ಲಿ ನೋಡಿದ್ರೆ ಅವ್ರದ್ದು ಯಾರು ಟ್ರಾನ್ಸ್ಪೋರ್ಟರ್ ಮಾಲೀಕರು ಇರ್ತಾರೆ ಅವ್ರದ ಒಂದು ಮೊಬೈಲ್ ನಂಬರ್ ಬಂದಿರ್ತದೆ. ಅವ್ರು ನೇರವಾಗಿ ಕರೆ ಮಾಡಿ ನಿಮ್ಮ ಸಾಮಗ್ರಿಗೂ ಕೂಡ ಅದರಲ್ಲಿ ಸಾಗಿಸಲಿಕ್ಕೆ ನೀವು ವ್ಯವಸ್ಥೆ ಮಾಡಿಕೊಳ್ಬಹುದು. ಅದಕ್ಕೆ ಪಾರ್ಷಿಯಲ್ ಲೋಡ್ ರಿಕ್ವೆಸ್ಟ್ ನಿಯರ್ ಬೈ ಅಂತ ಇದೆ. ನಂತರ ಸರ್ವಿಸ್ ಪ್ರೊವೈಡರ್ ನಿಯರ್ ಬೈ ಅಂತ ಇದೆ. ಆ ಮೆನು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಈ ವರ್ತಕರದ್ದು ಯಾರು ಇರ್ತಾರಲ್ಲ, ಟ್ರಾನ್ಸ್ಪೋರ್ಟೇಷನ್ ಮಾಲೀಕರು, ಅವ್ರದ ವಿಳಾಸ ಮತ್ತು ಅವರ ವಾಹನದ ದರ ಕೂಡ ಪಟ್ಟಿ ಬರ್ತದೆ. ನೀವು ಅದನ್ನು ನೋಡಿ ನೀವು ಅವ್ರಿಗೆ ಸಂಪರ್ಕ ಮಾಡಿ ನಿಮ್ಮ ಉತ್ಪನ್ನಗಳನ್ನು ಕಳಿಸಬಹುದು. ನೀವು ಕೇವಲ ಸರಕು ಸಾಗಾಣಿಕೆ ಮಾಡ ಅಲ್ಲದೆ ನಿಮ್ಮ ಉತ್ಪನ್ನಗಳನ್ನು ಕೂಡ ನೀವು ಈ ಆಪ್ ಮುಖಾಂತರ ನಿಮ್ಮ ಉತ್ಪನ್ನ ಮಾರಾಟಕ್ಕೆ ಮಾರುಕಟ್ಟೆಗೆ ಒಂದು ಅವಕಾಶ ಕಲ್ಪಿಸಲಾಗಿದೆ. ಪೋಸ್ಟ್ ಡೇ ಸೆಲ್ ಆಫರ್ ಅಂತ ಒಂದು ಮೆನು ಇದೆ ಡ್ಯಾಶ್ಬೋರ್ಡ್ ಅಲ್ಲಿ. ಅಲ್ಲಿ ಸೆಲ್ ಆಫರ್ ಅಲ್ಲಿ ನೀವು ಒಂದಿಷ್ಟು ಮಾಹಿತಿಯನ್ನು ತುಂಬಬೇಕಾಗ್ತದೆ. ಅಲ್ಲಿ ಆ ಪೋಸ್ಟ್ ಸೆಲ್ ಕಮೋಡಿಟಿ ಗ್ರೂಪ್ ಅಂತಿದೆ, ಮತ್ತೆ ಇಲ್ಲಿ ಉತ್ಪನ್ನದ ಪ್ರಕಾರ ಅಂದ್ರೆ ಅದು ಏಕದಳ ಧಾನ್ಯ, ದ್ವಿದಳ, ಹಣ್ಣು, ತರಕಾರಿ ಅಥವಾ ಸಾಂಬಾರ್ ಬೆಳೆ, ಅದನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದರ ಹೆಸರು ಉದಾಹರಣೆಗೆ ಹಣ್ಣಿನಿದ್ರೆ ಒಂದು ದ್ರಾಕ್ಷಿ ಇದ್ರೆ ಗ್ರೇಪ್ ಅಂತ, ದಾಳಿಂಬೆ ಇದ್ರೆ ಪೊಮೊಗ್ರೆಂಟ್ ಅಂತ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಲಿಸ್ಟಿಂದ. ಅದರ ವೆರೈಟಿ ಕೂಡ ಇದೆ, ಯಾವ್ಯಾವ ತಳಿ ಅಂತ, ಕೇಸರು ಆ ಥರ ತಳಿ ಇದಾವಲ್ಲ, ಆ ತಳಿನೂ ನೀವು ಕೂಡ ಅಲ್ಲಿ ಮೆನ್ಷನ್ ಮಾಡಬಹುದು. ಪ್ರೊಡಕ್ಟ್ ಡಿಸ್ಕ್ರಿಪ್ಷನ್ ಅಂತ ಇದೆ, ನಿಮ್ಮ ಉತ್ಪನ್ನದ ವಿವರದ ಬಗ್ಗೆ ಒಂದು ಸ್ವಲ್ಪ ಬಾಕ್ಸ್ ಇದೆ, ಅಲ್ಲಿ ಟೈಪ್ ಮಾಡಬಹುದು. ಎಷ್ಟು ಪ್ರಮಾಣ ಕಳಿಸ್ಬೇಕಂತೀರಿ, ಎಷ್ಟು ಕ್ವಾಂಟಿಟಿ, ಯಾವ ರೀತಿ ನೀವು ಅದನ್ನ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡಿದ್ದೀರಾ, ಇದು ಸಾವಯವ ಬೇಸಾಯ ಮಾಡಿದ್ರೆ ಅಥವಾ ರಾಸಾಯನಿಕ ಉಪಯೋಗ ಮಾಡಿದ್ರು ಮೆನ್ಷನ್ ಮಾಡಬೇಕು. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಅಂತಿದೆ, ಇಷ್ಟು ಮಿನಿಮಮ್ ನೀವು ಮಾರ್ಲಿಕ್ಕೆ ಇಚ್ಛೆ ಪಡ್ತೀರಿ, ಇದ್ರ ಕೆಳಗಡೆ ಮಾರಾಟ ಮಾಡೋದಿಲ್ಲ. ನಾನು ಸಪೋಸ್ 5 ಕ್ವಿಂಟಲ್ ಕೆಳಗಡೆ ಮಾರಾಟ ಮಾಡೋದಿಲ್ಲ ಅಂದ್ರೆ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ 5 ಕ್ವಿಂಟಲ್ ಅಂತ ನಮೂದಿಸಬೇಕು. ಅದ್ರ ಮೇಲೆ ಪಟ್ಟು ನಾನು ಮಾರಾಟ ಮಾಡ್ತೇನೆ ಅಂತ ಹೇಳಿ, ಮತ್ತು ಪ್ರತಿ ಒಂದು ಕೆಜಿಗೆ ಅಥವಾ ಕ್ವಿಂಟಲ್ಗೆ ನಿಮ್ಮದೇ ಆದ ದರವನ್ನು ಇಲ್ಲಿ ಮೆನ್ಷನ್ ಮಾಡಬಹುದು. ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಮಾರಾಟ ಮಾಡಲಿಕ್ಕೆ ಇಚ್ಛೆ ಪಡ್ತಿದ್ರೆ ಫ್ರಾಮ್ ಡೇಟ್ ಇಂದ 2 ಡೇಟ್ ಹಾಕಬೇಕು. ಈ ನಿಮ್ಮ ಬೆಳೆ ಯಾವಾಗ ರಾಶಿಯಾಗಿರ್ತದೆ ಡೇಟ್ ಆಫ್ ಹಾರ್ವೆಸ್ಟ್ ಕೂಡ ಅಲ್ಲಿ ಮೆನ್ಷನ್ ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಮ ಹೆಸರು, ನೇಮ್ ಆಫ್ ಕಾಂಟ್ಯಾಕ್ಟ್ ಪರ್ಸನ್, ನಿಮ್ಮ ದೂರವಾಣಿ ಸಂಖ್ಯೆ ಹಾಕಿ ನಿಮ್ಮ ಉತ್ಪನ್ನದ ಒಂದು ಉತ್ತಮವಾದ ಫೋಟೋ ತೆಗೆಯಲಿಕ್ಕೆ ಒಂದು ಅಲ್ಲಿ ಒಂದು ಕ್ಯಾಮರಾ ಚಿತ್ರ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಉತ್ಪನ್ನದ ಫೋಟೋ ತಗೊಂಡು ಸಬ್ಮಿಟ್ ಮಾಡಿದ್ರೆ ನೀವು ಇಂತಹ ರೈತರು ಇಂತಹ ಸಾಮಗ್ರಿಗಳನ್ನು ಮಾರಾಟ ಮಾಡಲಿಕ್ಕೆ ಪೋಸ್ಟ್ ಆಗ್ತದೆ, ನಿಮ್ದು ಒಂದು ರಿಕ್ವೆಸ್ಟ್ ಪೋಸ್ಟ್ ಆಗ್ತದೆ. ಆ ಪೋಸ್ಟ್ ಆಗಿದ್ದನ್ನು ನೀವು ಇನ್ನೊಂದು ಮೆನು ಇದೆ ಡ್ಯಾಶ್ಬೋರ್ಡ್ ಅಲ್ಲಿ, ಸೆಲ್ ಆಫರ್ ಲಿಸ್ಟ್ ಅಂತಿದೆ, ಯಾರು ತಮ್ಮ ತಮ್ಮ ಉತ್ಪನ್ನಗಳನ್ನು ಸೇಲ್ ಮಾಡಲಿಕ್ಕೆ ಆಫರ್ ಮಾಡಿರ್ತಾರೆ ಆ ಲಿಸ್ಟ್ ಅಲ್ಲಿ ನೋಡಬಹುದು. ಆ ಲಿಸ್ಟ್ ಅನ್ನು ನೋಡಿ ವರ್ತಕರು ಅದಕ್ಕೆ ಸಂಪರ್ಕ ಮಾಡ್ತಾರೆ, ನಿಮ್ಗೆ ಸಂಪರ್ಕ ಮಾಡಿ ಯಾರಾದರೂ ಮಾಡಿದ್ರೆ ಅವರು ಜನೈನ್ ಬೈಯರ್ ಇರ್ತಾರೆ, ಅವರು ಎಕ್ಸೆಪ್ಟ್ ಮಾಡಿದ್ಮೇಲೆ ಅವ್ರದ್ದು ಒಂದು ಅವ್ರ ವಿವರ ಬರ್ತದೆ, ಯಾರು ಎಕ್ಸೆಪ್ಟ್ ಮಾಡಿರ್ತಾರಲ್ಲ ವ್ಯೂ ರೆಸ್ಪಾನ್ಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಅವರ ರೆಸ್ಪಾನ್ಸ್ ಅಲ್ಲಿ ಅವ್ರದ್ದು ಹೆಸರು ಮೊಬೈಲ್ ನಂಬರು ಬರ್ತದೆ, ಅವ್ರ ಜೊತೆ ಸಂಪರ್ಕ ಮಾಡಿ ನೀವು ಅವರಿಗೆ ನಿಮ್ಮ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು. ಅದಲ್ಲದೆ ರೈತರು ಕೂಡ ಏನಾದರೂ ಉತ್ಪನ್ನಗಳನ್ನು ಖರೀದಿ ಮಾಡಲಿಕ್ಕೆ ವರ್ತಕರಿಂದ ಕೂಡ ಖರೀದಿ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೇವಲ ತರಕಾರಿ ಮತ್ತು ಹಣ್ಣುಗಳು ಮಾತ್ರ ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆಮೇಲೆ ಇಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಅಂದರೆ ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡಿರ್ತಿರಲ್ಲ, ಮಾಡಬೇಕಾದಾಗ ನಿಮ್ಮ ಯಾವ ಕೃಷಿ ಉತ್ಪನ್ನವಂತೂ ನೀವು ಮೆನ್ಷನ್ ಮಾಡಿರ್ತೀರ, ನೀವು ಒಂದು ಹಣ್ಣಿನ ಬೆಳೆಗಾರರು ಅಥವಾ ಯಾವುದೋ ಒಂದು ಏಕದಳ ಧಾನ್ಯಗಳು ಅಂತಹ ಉತ್ಪನ್ನಗಳು ಮಾತ್ರ ಖರೀದಿ ಮಾಡಬಹುದು. ಅದರ ಬಿಟ್ಟು ನೀವು ಸಪೋಸ್ ಬೇರೆ ಯಾವುದೇ ಉತ್ಪನ್ನ ಖರೀದಿ ಮಾಡಬೇಕಂತ ಬಯಸಿದ್ರೆ ಒಂದು ಪ್ರೊಫೈಲ್ ಅಂತ ಒಂದು ಮೆನು ಇದೆ, ಆ ಪ್ರೊಫೈಲ್ ಮೆನುವಲ್ಲಿ ಹೋಗಿ ಮತ್ತೆ ತಮ್ಮ ಕೃಷಿ ಉತ್ಪನ್ನದ ಹೆಸರನ್ನು ಬದಲಾಯಿಸಿ ಮತ್ತೆ ಅಪ್ಡೇಟ್ ಮಾಡಬೇಕು. ಮತ್ತೆ ನೀವು ಬೈ ರಿಕ್ವೆಸ್ಟ್ ರಿಸೀವ್ ಹೋದಲ್ಲಿ ಅಂತ ಉತ್ಪನ್ನಗಳು ನಿಮಗೆ ಖರೀದಿ ಮಾಡಲಿಕ್ಕೆ ಲಭ್ಯ ಆಗ್ತದೆ ಸಾಫ್ಟ್ವೇರ್ ಅಲ್ಲಿ. ಇದು ಬೈ ರಿಕ್ವೆಸ್ಟ್ ಆಯಿತು. ಇದಾದ ನಂತರ ಫೀಡ್ಬ್ಯಾಕ್ ಮತ್ತು ರೇಟಿಂಗ್ ಅಂತ ಇದೆ. ಕೊನೆಗೆ ಅಂದ್ರೆ ನಿಮ್ದು ಕೃಷಿ ಉತ್ಪನ್ನಗಳನ್ನು ಸಾಗಾಣಿಕೆ ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಮತ್ತೆ ಒಂದು ಸಂಪರ್ಕ ಮಾಡಲಿಕ್ಕೆ ಒಂದು ಅವಕಾಶ, ಇನ್ನೊಂದು ಸೇಲ್ ಆಫರ್, ನಿಮ್ಮ ಉತ್ಪನ್ನಗಳನ್ನೇ ನೀವು ನನಗೆ ಮಾರಾಟಕ್ಕಿದೆ ಅಂತ ಆ ಆ್ಯಪ್ನಲ್ಲಿ ಹಾಕಿದ್ರೆ ವರ್ತಕರ ಖರೀದಿ ಮಾಡಲಿಕ್ಕೆ ಸೇಲ್ ಆಫರ್ ಅಂತ ಆಯಿತು. ಇನ್ನೊಂದು ಬೈ ರಿಕ್ವೆಸ್ಟ್, ಅಂದರೆ ನೀವೇ ಉತ್ಪನ್ನಗಳನ್ನು ವರ್ತಕರಿಂದ ಖರೀದಿ ಮಾಡಲಿಕ್ಕೂ ಇದೆ. ಆ ಮೂರು ಅಲ್ಲಿ ಒಂದು ರೇಡಿಯೋ ಬಟನ್ ಅಥವಾ ಗುಂಡು ಸರ್ಕಲ್ ಬರ್ತವೆ, ಅದರಲ್ಲಿ ಕ್ಲಿಕ್ ಮಾಡಿ ಅದಕ್ಕೆ ನೀವು ನಿಮ್ಮ ಒಂದು ರೇಟಿಂಗ್ ಅನ್ನು ಕೊಡಬಹುದು. 5-star ರೇಟಿಂಗ್ ಇದೆ, ಅದರ ರೇಟಿಂಗ್ ಅಲ್ಲಿ ರೇಟಿಂಗ್ ಕೊಟ್ಟು ಒಂದು ಕಮೆಂಟ್ಗಳನ್ನು ಟೈಪ್ ಮಾಡಿ ಕೂಡ ಅವಕಾಶ ಇದೆ. ಸಬ್ಮಿಟ್ ಮಾಡಿದ್ರೆ ಈ ಆಪ್ನ ಬಳಕೆ ನಿಮಗೆ ಯಾವ ರೀತಿ ಮೆಚ್ಚುಗೆ ಆಯಿತು ಎಂಬುದರ ಬಗ್ಗೆ ಮಾಹಿತಿಯನ್ನು ಇದರಲ್ಲಿ ನೀಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಆತ್ಮೀಯರೇ, ಇಲ್ಲಿ ತನಕ ಕಿಸಾನ್ ರಥ್ ಅನ್ನುವಂತಹ ಒಂದು ಆಪ್ ಬಗ್ಗೆ ವಿವರವಾಗಿ ಅದು ಯಾವ ರೀತಿ ನಾವು ಅದರ ಮೇಲೆ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಮಜೀದ್ ಅವರಿಂದ ತಾವು ತಿಳ್ಕೊಂಡ್ರಿ. ಹೆಜ್ಜೆ ಹೆಜ್ಜೆಗೂ ನಾವು ಏನು ಕ್ರಮ ಅನುಸರಿಸಬೇಕು ಅನ್ನೋದನ್ನ ಬಹಳ ವಿವರವಾಗಿ ಅವರು ಹೇಳಿದ್ದಾರೆ. ಇದರ ಉಪಯೋಗವನ್ನು ತಾವು ಪಡ್ಕೊಳ್ಬಹುದು. ಇನ್ನು ಮುಂದಿನ ಆಪ್ ಬಗ್ಗೆ ನಾವು ನೋಡೋಣ. ಕೆವಿಕೆ ಮೊಬೈಲ್ ಆಪ್ ಬಗ್ಗೆ ಅವರು ಮಜೀದ್ ಅವರು ತಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಕೆವಿಕೆ ಮೊಬೈಲ್ ಆಪ್, ಈ ತಂತ್ರಾಂಶವನ್ನು ರೈತರು, ಕೃಷಿ ಅಧಿಕಾರಿಗಳು, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಇವರೆಲ್ಲ ಕೂಡ ಬಳಸಬಹುದು. ಇದಕ್ಕೆ ಆಂಡ್ರಾಯ್ಡ್ ಆಧಾರಿತ ಒಂದು ಆಪ್ ಆಗಿದೆ. ನೀವು ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಭೇಟಿ ನೀಡಿ ಕೆವಿಕೆ ಮೊಬೈಲ್ ಆಪ್ ಅಂತ ಟೈಪ್ ಮಾಡಿ ತಂತ್ರಾಂಶವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಇದು ಮತ್ತೆ ಈ ತಂತ್ರಾಂಶ ಡೌನ್ಲೋಡ್ ಮಾಡಿದ ಮೇಲೆ ಇದನ್ನು ನೋಂದಣಿ ಮಾಡಿಕೊಳ್ಬೇಕು ರಿಜಿಸ್ಟ್ರೇಷನ್ಗೆ. ತಮ್ಮ ಹೆಸರು, ತಾಲೂಕು, ಜಿಲ್ಲೆ, ದೂರವಾಣಿ ಮತ್ತು ಇಮೇಲ್ ಐಡಿ, ಪಾಸ್ವರ್ಡ್ ದಾಖಲಿಸಿ ತಂತ್ರಾಂಶ ನೋಂದಣಿ ಮಾಡಬೇಕಾಗುತ್ತದೆ. ತಮ್ಮ ದೂರವಾಣಿ ಸಂಖ್ಯೆ ಇಲ್ಲಿ ಯೂಸರ್ ನೇಮ್ ಆಗಿರುತ್ತದೆ. ಈ ತಂತ್ರಾಂಶದಲ್ಲಿ ತಾವು ಮೊದಲೇ ನೋಂದಣಿ ಮಾಡಿರುವ ಸಮಯದಲ್ಲಿ ನೀಡಿದ ಒಂದು ಮೊಬೈಲ್ ನಂಬರ್ ಬಳಸಿ ಲಾಗಿನ್ ಆಗಿ ಮತ್ತು ಪಾಸ್ವರ್ಡ್ ಕೂಡ ನಿಮಗೆ ರಿಜಿಸ್ಟರ್ ಮೊಬೈಲ್ ನಂಬರ್ ಬಂದಿರುತ್ತದೆ. ಇದಾದ ನಂತರ ಕೆವಿಕೆ ಒಂದು ಐಕಾನ್ ಕಾಣಿಸ್ತದೆ, ಒಂದು ಚಿತ್ರ ಕಾಣಿಸ್ತದೆ. ಅದರ ಮೇಲೆ ಒತ್ತಿದಾಗ ರಾಜ್ಯ ಜಿಲ್ಲೆಗಳ ಆಯ್ಕೆ ಮಾಡಬೇಕು. ನೀವು ಜಿಲ್ಲೆ, ರಾಜ್ಯ, ಕರ್ನಾಟಕ ಜಿಲ್ಲೆ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಜಿಲ್ಲೆಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರಗಳ ವಿವರ ಬರ್ತವೆ. ಈಗ ಪ್ರಸ್ತುತ ವಿಜಯಪುರ ಜಿಲ್ಲೆಯಲ್ಲಿ 2 ಕೃಷಿ ವಿಜ್ಞಾನ ಕೇಂದ್ರಗಳಿವೆ. ನೀವು ಇಂಡಿ ತಾಲೂಕು ಸೆಲೆಕ್ಟ್ ಮಾಡೋದ್ರಿಂದ ನೀವು ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ನಿಮ್ಮ ಮುಖ್ಯಸ್ಥರ ಹೆಸರು ಮತ್ತು ಅವರ ದೂರವಾಣಿ ಸಂಖ್ಯೆ ಅಲ್ಲಿ ಸ್ಕ್ರೀನ್ನಲ್ಲಿ ಕಾಣಿಸ್ತದೆ. ಮತ್ತು ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿರತಕ್ಕಂತಹ ಸೌಲಭ್ಯಗಳು, ರೈತರಿಗೆ ದೊರೆತಕ್ಕಂಥ ಸೌಲಭ್ಯಗಳು ಕೂಡ ಫೆಸಿಲಿಟಿ ಅಂತ ಒಂದು ಐಕಾನ್ ಇದೆ ಅಲ್ಲಿ ಮೊಬೈಲ್ ಆಪ್ ಅಲ್ಲಿ. ಫೆಸಿಲಿಟಿ ಅಂತ ಕ್ಲಿಕ್ ಮಾಡಿದ್ರೆ ಯಾವ್ಯಾವ ಸೌಲಭ್ಯಗಳು ನಿಮಗೆ ಏನೇನು ಇಲ್ಲಿ ದೊರಕುತ್ತವೆ ಎಂಬುದರ ಬಗ್ಗೆ ಮಾಹಿತಿ ಗೊತ್ತಾಗ್ತದೆ. ನಂತರ ಈ ಆಪ್ನಲ್ಲಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಇದೆ. ರೈತರು ಅನುಸರಿಸಬೇಕಾದ ಕ್ರಮಗಳು ಬೆಳೆಗಳ ಬಗ್ಗೆ ಇಲ್ಲಿ ಕೃಷಿ, ತೋಟಗಾರಿಕೆ ಇಂದ 2 ಐಕಾನ್ಗಳಿದ್ದಾವೆ. ಅವರಲ್ಲಿ ತಮಗೆ ಯಾವ್ದು ಬೇಕು, ಕೃಷಿ ಬೆಳೆ ಇದ್ರೆ ಕೃಷಿದು, ತೋಟಗಾರಿಕೆ ಇದ್ರೆ ತೋಟಗಾರಿಕೆನು, ಅದರ ಮೇಲೆ ಬೆರಳನ್ನು ಒತ್ತಬೇಕು. ಇದರಲ್ಲಿ ತಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳ ಮಾಹಿತಿಯನ್ನು ತಾವು ಓದಿ ಇದರ ಉಪಯೋಗವನ್ನು ಪಡಬಹುದು. ಅದರಲ್ಲಿ PDF ಫೈಲ್ಸ್ ಇದಾವೆ, ಅದರ ಮಾಹಿತಿಯನ್ನು ಓದಿ ನೀವು ಅದರ ಉಪಯೋಗವನ್ನು ಪಡೆದುಕೊಳ್ಳಬಹುದು. ನಿಮ್ಗೆ ಯಾವ್ದಾದ್ರು ಏನಾದರೂ ಸಮಸ್ಯೆಗಳಿದ್ರೆ ಒಂದು ಸೆಂಡ್ ಕ್ವೇರಿ ಅಂತಿದೆ, ಆ ಐಕಾನ್ ಮೇಲೆ ಬೆರಳನ್ನು ಒತ್ತಿ ಅದರಲ್ಲಿ ವಿಧಗಳಿದೆ, ಬೆಳೆ ಬಗ್ಗೆನ, ಜಾನುವಾರು, ಮೀನುಗಾರಿಕೆ, ತೋಟಗಾರಿಕೆ, ಇತರೆ ಎಂಬ ಆಯ್ಕೆಗಳು ಬರ್ತವೆ. ಇದರಲ್ಲಿ ತಮಗೆ ಯಾವ ಸಮಸ್ಯೆ ಇದೆ ಅದನ್ನು ಆಯ್ಕೆ ಮೇಲೆ ನೀವು ಬೆರಳನ್ನು ಒತ್ತಿ ನಂತರ ಮೊಬೈಲ್ನಲ್ಲಿ ತೆಗೆದುಕೊಂಡ ಚಿತ್ರ ಅಥವಾ ವಿಡಿಯೋಗಳಿದ್ರೆ ನೀವು ಅದನ್ನು ಅಪ್ಲೋಡ್ ಮಾಡತಕ್ಕಂಥ ಅವಕಾಶ ಕೂಡ ಅದರಲ್ಲಿ ಕಲ್ಪಿಸಲಾಗಿದೆ. ಅದನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಒಂದು ಬಟನ್ ಅನ್ನು ಪ್ರೆಸ್ ಮಾಡಬೇಕು. ಆಗ ತಜ್ಞರಿಗೆ ನಿಮ್ಮ ಸಮಸ್ಯೆ ರವಾನೆ ಆಗ್ತದೆ ಮತ್ತು ಅವರು ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಂತರ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗುವ ಚಟುವಟಿಕೆಗಳ ಬಗ್ಗೆ ಅಪ್ಕಮಿಂಗ್ ಇವೆಂಟ್ ಅಂತಿದೆ. ಮುಂದೆ ಯಾವ್ದಾದ್ರು ಕಾರ್ಯಕ್ರಮಗಳಿದ್ರೆ ಅದರಲ್ಲಿ ನೀವು ಅಪ್ಕಮಿಂಗ್ ಇವೆಂಟ್ ಅಲ್ಲಿ ನೋಡಬಹುದು. ನಂತರ ಪಾಸ್ಟ್ ಇವೆಂಟ್ ಅಂತ ಇದೆ, ಯಾವ್ದಾದ್ರು ಈಗಾಗಲೇ ಜರುಗತಕ್ಕಂಥ ಕಾರ್ಯಕ್ರಮಗಳ ವಿವರ ಕೂಡ ತಾವು ಅದರಲ್ಲಿ ವೀಕ್ಷಿಸಬಹುದು ಅಥವಾ ಓದ್ಕೊಳ್ಬಹುದು. ಇದಲ್ಲದೆ ವೆದರ್ ಅಡ್ವೈಸರಿ ಅಂತ ಒಂದು ಐಕಾನ್ ಇದೆ, ಅದರಲ್ಲಿ ತಮ್ಮ ಜಿಲ್ಲೆಯ ಹವಾಮಾನದ ಮಾಹಿತಿಯನ್ನು ಅದರಲ್ಲಿ ನೋಡಬಹುದಾಗಿದೆ. ಈ ಕುರಿತು ಮಾಹಿತಿಯನ್ನು ಭಾರತೀಯ ಕೃಷಿ ಹವಾಮಾನ ವಿಭಾಗ ಪುಣೆಯವರಿಂದ ಬಂದ ಮಾಹಿತಿಯನ್ನು ಈ ಸೈಟ್ ಅಲ್ಲಿ ತಮಗೆ ನೀಡಲಾಗುತ್ತದೆ. ಮುಂದುವರೆದು ಮಾರ್ಕೆಟ್ ಎಂಬ ಒಂದು ಐಕಾನ್ ಇದೆ, ಅದರಲ್ಲಿ ಅದರ ಮೇಲೆ ತಮ್ಮ ಬೆರಳನ್ನು ಒತ್ತಿ ತಮ್ಮ ಜಿಲ್ಲೆಯ ಬೆಳೆಗಳ ಮಾರುಕಟ್ಟೆಗೆ ಲಭ್ಯವಿರುವ ವಿವರಗಳಾದ ಬೆಳೆ ಹೆಸರು, ದಾಸ್ತಾನು, ಆವಕ, ಕನಿಷ್ಠ ದರ, ಗರಿಷ್ಠ ದರ, ಮಧ್ಯಮ ದರ, ಪ್ರತಿ ಕ್ವಿಂಟಲ್ ದರ ಮಾಹಿತಿಯನ್ನು ತಮ್ಮ ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ. ರೈತರು ಈ ಉಪಯುಕ್ತ ಆಪ್ ಬಳಸಿ ಕೃಷಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಬಹಳ ಉಪಯುಕ್ತವಾಗಿದೆ. ಇದಲ್ಲದೆ ಇತ್ತೀಚೆಗೆ ಕಾಡುತ್ತಿರುವ ಮಹಾಮಾರಿ COVID-19 ಕುರಿತು ರಾಜ್ಯವಾರು ಸಲಹೆಗಳನ್ನು ಕೂಡ ಈ ಆಪ್ನಲ್ಲಿ ಒದಗಿಸಿದ್ದಾರೆ. ಇದೊಂದು ಚಿಕ್ಕ ಆಪ್ ಆಗಿದ್ದು, ಇದನ್ನು ಅಳವಡಿಸಿಕೊಂಡು ರೈತರು ಈ ಆಪ್ನ ಬಳಕೆಯಿಂದ ಕೃಷಿ ವಿಜ್ಞಾನ ಕೇಂದ್ರ ಜೊತೆ ನಡೀತಕ್ಕಂಥ ಚಟುವಟಿಕೆಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಜೊತೆ ಸಂಪರ್ಕ ಕೊಂಡಿ ಸಾಧಿಸಲು ಕೂಡ ಸಹಾಯಕವಾಗುತ್ತದೆ ಎಂದು ಹೇಳಲು ಬಯಸುತ್ತೇನೆ. ಆತ್ಮೀಯರೆ, ಕೆವಿಕೆ ಮೊಬೈಲ್ ಆಪ್ ಬಗ್ಗೆ ತಾವು ತಿಳ್ಕೊಂಡ್ರಿ. ಈ ಕೆವಿಕೆ ಮೊಬೈಲ್ ಆಪ್ ಅಂತಂದ್ರ ನಿಮಗ ಮತ್ತು ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಒಂದು ಸಂಬಂಧ ಬೆಸೆಯುವಂತಹ ಒಂದು ಆಪ್ ಅಂತ ಹೇಳಬಹುದು. ಇಲ್ಲಿ ತಾವು ನೇರವಾಗಿ ತಜ್ಞರ ಜೊತೆಗೆ ಸಂಪರ್ಕ ಮಾಡಿ ತಮ್ಮ ಸಮಸ್ಯೆಗಳೇನದಾವ ಅವುಗಳನ್ನ ಪರಿಹಾರ ಮಾಡಿಕೊಳ್ಳಬಹುದು. ಇನ್ನ ಮುಂದೆ ನಮಗ ಯಾವ್ಯಾವ ಅನುಕೂಲ ಇರುವಂತಹ ಆಪ್ಗಳದಾವ ಅದನ್ನು ಕೂಡ ನೋಡೋಣ. ಮಜೀದ್ ಅವರು ಅದನ್ನು ಹೇಳ್ತಾ ಇದ್ದಾರೆ, ಕೇಳ್ರಿ. ಈಗ ರೈತರಿಗೆ ಕೆಲವೊಂದು ಉಪಯುಕ್ತವಾದಂತಹ ಆಪ್ಗಳ ಹೆಸರುಗಳನ್ನು ಹೇಳ ಬಯಸ್ತೇನೆ. ಒಂದು ಕಿಸಾನ್ ಸುವಿಧಾ ಅಂತ ಇದೆ, ನಂತರ ಕೇನ್ ಅಡ್ವೈಸರ್, ಈ ಕಬ್ಬಿನ ಬೆಳೆಗೆ ಸಂಬಂಧಪಟ್ಟ ಒಂದು ಕೇನ್ ಅಡ್ವೈಸರ್ ಇದೆ, ಒಂದು ಒಳ್ಳೆ ಆಪ್ ಇದೆ. ಬೆಳೆ ದರ್ಶಕ ಅಂತ ಕರ್ನಾಟಕ ಸರ್ಕಾರದ ಒಂದು ಆಪ್ ಇದೆ. ಕೆವಿಕೆ ಮೊಬೈಲ್ ಆಪ್ ಕೂಡ ಇದೆ, ಈಗ ಅದರ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟೆ. ಮೇಘದೂತ ಅಂತ ಒಂದು ಹವಾಮಾನದ ಕುರಿತು ಒಂದು ಆಪ್ ಇದೆ. ಇಫ್ಕೋ ಕಿಸಾನ್ ಅಗ್ರಿಕಲ್ಚರ್ ಅಂತಿದೆ. ಪುಸಾ ಕೃಷಿ, ಅಗ್ರಿ ಆಪ್, ಕ್ರಾಪ್ ಇನ್ಸೂರೆನ್ಸ್, ಅಗ್ರಿ ಮಾರ್ಕೆಟು ಮತ್ತು IHR ಇಂದ ಅಭಿವೃದ್ಧಿಪಡಿಸಲು ಅರ್ಕ ವ್ಯಾಪಾರ ಅಂತಿದೆ, ಆನ್ಲೈನ್ ಮಾರ್ಕೆಟಿಂಗ್ ಸಂಬಂಧಪಟ್ಟಂತೆ. ಗ್ರೌಂಡ್ ನಟ್ IPM, ಇದು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತೇಳಿ. ಆಮೇಲೆ ಗ್ರೌಂಡ್ ನಟ್ IFC ಅಂತ ಒಂದು ಆ್ಯಪ್ ಇದೆ. ಹವಾಮಾನ ಕೃಷಿ ಅಂತ ಒಂದು ಆ್ಯಪ್ ಇದೆ. ಟೊಮ್ಯಾಟೊ ಕಲ್ಟಿವೇಷನ್ ಅಂತ IHR ಇಂದ ಅಭಿವೃದ್ಧಿಪಡಿಸಿದ ಆ್ಯಪ್ ಇದೆ. ಸೋಲಾಪುರ್ ಅನಾರ್ ಅಂತ ಆ್ಯಪ್ ಇದೆ. CCRI ಸಿಟ್ರಸ್ ಅಂತ ಇದೆ. ಗ್ರೇಪ್ DSS ಮತ್ತು ಚನಾ ಮಿತ್ರ, ಅಂದ್ರೆ ಕಡಲೆ ಬೆಳೆಯ ಒಂದು ಮಿತ್ರ ಅಂತ ಹಿಂದಿಯಲ್ಲಿ ಚನಾ ಮಿತ್ರ ಅಂತ ಒಂದು ಆ್ಯಪ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಒಳ್ಳೆಯದು ಮಜೀದ್ ಅವರೇ, ಸಾಕಷ್ಟು ವಿಚಾರಗಳನ್ನು ತಾವು ತಿಳಿಸಿಕೊಟ್ರಿ. ವಿಶೇಷವಾಗಿ ನಮ್ಮ ರೈತರಿಗೆ ಈ ಕಿಸಾನ್ ರಥ KBK ಮೊಬೈಲ್ ಆ್ಯಪ್ಗಳ ಬಗ್ಗೆ ವಿವರವಾಗಿ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನಮ್ಮ ರೈತರು ಈ ಮುಂಬರುವ ದಿನಗಳಲ್ಲಿ ಈ ಆ್ಯಪ್ಗಳ ಬಗ್ಗೆ ಸಾಕ್ಷರರಾಗಿ ಅವುಗಳನ್ನು ಬಳಸಿ ಕಡಿಮೆ ಶ್ರಮದಿಂದ ಒಂದು ಹೆಚ್ಚಿನ ಸಾಮರ್ಥ್ಯವನ್ನು ಪಡ್ಕೊಂಡು ಒಳ್ಳೆಯ ಕೃಷಿ ಪ್ರಗತಿಯನ್ನು ಸಾಧಿಸ್ತಾರೆ ಅಂತ ಹೇಳಿ ಭಾವಿಸ್ತೀವಿ. ತಮಗೇನಾದರೂ ಕೇಳಬೇಕು ಅಂತಂದ್ರೆ ನಿಮ್ಮ ನಂಬರ್ ಅನ್ನು ನಮ್ಮ ರೈತರಿಗೆ ಕೊಡ್ತೀರಿ? ನನ್ನ ಮೊಬೈಲ್ ನಂಬರ್ 9741297532. ಇನ್ನೊಮ್ಮೆ ಹೇಳ್ತೇನೆ, 9741297532. ಮಜೀದ್ ಅವರು ಹೇಳದಂತಹ ನಂಬರ್ ಅನ್ನು ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9741297532 ಈ ನಂಬರ್ ಅನ್ನು ತಾವು ಸಂಪರ್ಕ ಮಾಡಿ ಈ ಮೊಬೈಲ್ ಆ್ಯಪ್ಗಳ ಬಗ್ಗೆ ಮತ್ತು ಡಿಜಿಟಲ್ ವಿಚಾರಗಳ ಬಗ್ಗೆ ತಾವು ಅವರ ಜೊತೆಗೆ ಮಾಹಿತಿ ಮಾಡಿಕೊಳ್ಬಹುದು. ಒಳ್ಳೆಯದು ಮಜೀದ್ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಬಹಳ ಉತ್ತಮವಾದಂತಹ ಈಗ ಸದ್ಯಕ್ಕೆ ಬೇಕಾದಂತಹ ಏನು ಮಾಹಿತಿ ನೀಡಿ ಅವರನ್ನು ಅಪ್ಡೇಟ್ ಮಾಡಿರಿ ಅಂತ ಹೇಳಿ ಹೇಳ್ಬಹುದು. ಮುಂದಿನ ದಿನಗಳಲ್ಲಿ ಇಂಥ ಆ್ಯಪ್ಗಳನ್ನು ಬಳಸುವುದು ನಮ್ಮ ರೈತರಿಗೆ ಅನಿವಾರ್ಯ ಆಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಅದಕ್ಕೆ ನಾವು ಈಗಿನಿಂದಲೇ ತಯಾರಿ ಮಾಡಬೇಕಾಗ್ತದೆ. ಇವುಗಳನ್ನು ಬಳಸಿ ಇವುಗಳನ್ನು ಯಾವ ರೀತಿ ನಾವು ಉಪಯೋಗ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಅದರ ಮೇಲೆ ಪ್ರಭುತ್ವ ಸಾಧಿಸಿದೀವಿ ಅಂತಂದ್ರೆ ಬಹಳ ಅಂತ ಏನು ಕಷ್ಟ ಇಲ್ಲ, ಬಹಳ ಸರಳವಾದಂತಹದ್ದು. ನಿಮಗೆ ತಿಳಿಯಲಿಲ್ಲ ಅಂತಂದ್ರೆ ನಿಮ್ಮ ಸುತ್ತಮುತ್ತಲು ಇರುವಂತಹ ಏನು ಯುವಕರಿರ್ತಾರೆ, ಕಲಿತವರಿರ್ತಾರೆ, ಅವ್ರ ಜೊತೆ ಕೂತು ಇವುಗಳನ್ನ ನೀವು ಕೇಳ್ಕೊಂಡ್ರಿ ಅಂತಂದ್ರೆ ಕೆಲವೇ ಕೆಲವು ದಿವಸಗಳಲ್ಲಿ ನೀವು ಇದರ ಮೇಲೆ ಒಂದು ಪ್ರಭುತ್ವವನ್ನು ಸಾಧಿಸ್ತೀರಿ ಅಂತ ಹೇಳಿ ಹೇಳ್ತಾ ಇಲ್ಲಿ ತನಕ ಏನು ಮಜೀದ್ ಅವರು ನಮ್ಮ ಜೊತೆಗೆ ಸಂವಾದ ಮಾಡಿದ್ರು, ಅದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ KVK ಮೊಬೈಲ್ ಆಪ್ ಹಾಗೂ ಇನ್ನಿತರ ಆಪ್ಗಳ ಬಗ್ಗೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿರುವ ಮಾಜಿದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾ ಸೋಮಶೇಖರ ಎಸ್ರುಳ್ಳಿ. ಈಗ ಜನಪದ ಸಂಗೀತ. ಮನಗುಂಡಿಯ ಸೋಮಲಿಂಗಪ್ಪ, ಬಸಪ್ಪ, ಗುಂಡಗೋವಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು. Thank you.